ಯಾಕೆ ರೇಷ್ಮೆ ಕೃಷಿಗೆ ಬಂದ್ರಿ? 8 ವರ್ಷದಿಂದ ಮುಂಚೆ ಬೇರೆ ಬೆಳೀತಿದ್ರಿ, ಆದರೆ 8 ವರ್ಷದಿಂದ ರೇಷ್ಮೆ ಕೃಷಿ ಪ್ರಾರಂಭ ಮಾಡಿದ್ರಿ, ಯಾಕೆ? ಸರ್, ಕಾರಣ ಏನಿಲ್ಲ, ಇದು ಒಂದಾದ್ಮೇಲೆ ಒಂದು ವರ್ಷದಲ್ಲಿ 5 ಬೆಳೆ ಬರ್ತಾ ಇದೆ ರೇಷ್ಮೆಯಲ್ಲಿ. ರೇಟ್ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ಬೇರೆದಕ್ಕೆ ಖರ್ಚು ಜಾಸ್ತಿ, ಇದಕ್ಕೆ ಖರ್ಚು ಕಡಿಮೆ, ಅದರಿಂದ ರೇಷ್ಮೆಯನ್ನು ಆಯ್ಕೆ ಮಾಡಿದ್ರು. ಈಗ ರೇಷ್ಮೆ ಜೊತೆ ಮತ್ತೆ ಬೇರೆ ಕೃಷಿ ಜೊತೆ ಏನೇನು ಉಪಕಸಬುಗಳು ಅದಾವೆ ನಿಮ್ಮದೆಲ್ಲ? ಉಪಕಸಬು ಅಂದ್ರೆ ಏನೇನು ಪ್ರಾಣಿ ಸಾಕಾಣಿಕೆ ಇದಾವೆ ಹೇಳಿ ಸ್ವಲ್ಪ. ಸರ್, ಆಡು ಸಾಕ್ತಾ ಇದೀವಿ, ಎಮ್ಮೆ, ಎತ್ತು, ಕೋಳಿ ಎಲ್ಲ ರೀತಿ ಇದಾವೆ. ಈಗ ಟಗರ್ ಮರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಇವು ಯಾವ ರೀತಿ ನಿಮಗೆ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟವು ಕೃಷಿ ಜೊತೆಗೆ? ಸರ್, ಕೃಷಿ ಜೊತೆಗೆ ಏನಂದ್ರ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಈಗ ಹಾಲು ಮಾರದಿಂದ ಮನೆಗೂ ಹಾಲಿನ ದುಡ್ಡು ಖರ್ಚಿಗೆ ಬರುತ್ತೆ, ಕೋಳಿ ಮಾರ್ತಾ ಇದೀವಿ, ಅದರಿಂದ ಜನ ಏನು ಬೇಕಾಗಿಲ್ಲ. ಅದಕ್ಕೆ ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಸ್ವಲ್ಪ ಸ್ವಲ್ಪ ನೋಡಿಬಿಟ್ರೆ ಆಯ್ತು ಸರ್. ಅದಕ್ಕೆ ಅದು ಕೃಷಿ ಜೊತೆನೇ ಮಿಕ್ಸ್ ಆಗಿ ಹೋಗ್ತಾ ಇದೆ ಸರ್. ಅಂದ್ರೆ ಅದ್ರ ಜೊತೆ ನಿಮ್ಗೆ ಆದಾಯ ದಿವಸ ಪ್ರತಿನಿತ್ಯ ಕೋಳಿಯಿಂದ ಎಮ್ಮೆಯಿಂದ ದಿವಸ ಆದಾಯ ಬರ್ತಾ ಇರ್ತದೆ ಸರ್? ಬರ್ತಾ ಇದೆ ಸರ್, ಕಂಪಲ್ಸರಿ ಆಗಿ ದಿನವಿಡಿ ಮನೆ ಖರ್ಚು ಎಲ್ಲ ಹೊಂಟೋಗುತ್ತೆ ಸರ್ ಹೊರಗಡೆ. ಹ್ಞೂ ಸರ್. ಈಗ ಹಾಲದು ಎಷ್ಟು ಮಾರ್ತಿರಿ ದಿವಸ, ಎಮ್ಮೆಗಳು ಎಷ್ಟು ಅದಾವ ಸರ್? ಎಮ್ಮೆ ಒಂದು 10 ಎಮ್ಮೆ ಇದ್ದೇವೆ. ಹಾಲು ಊರಾಗೆ ಕೊಡ್ತೀವಿ ಸರ್. ಹೇಗೆ ಲೀಟ್ರ್ ಮಾರ್ತೀರಿ, ಎಷ್ಟು ಲೀಟ್ರ್ ಹಾಲು ಹೋಗುತ್ತೆ ನಿಮ್ದು ಅಂದಾಜ? 5 ದಿವಸ ಪ್ರತಿನಿತ್ಯ ದಿನ ಒಂದು 4-5 ಲೀಟ್ರ್ ಕೊಡ್ತೀವಿ ಸರ್. 1 ಲೀಟ್ರಿಗೆ 50 ರೂಪಾಯಿ ಸರ್ ಊರಲ್ಲಿ. ಹ್ಞೂ ಸರ್. ಆಡಿನಿಂದ ಯಾವ ರೀತಿ ಲಾಭದ ಹೇಳ್ರಿ? ಆಡು ಹೇಗೆ, ಆಡು ಯಾವ ರೀತಿ ಲಾಭ ಆಗತ್ತೆ ನಿಮಗೆ? ಮರಿ ಮಾರೋದ್ರಿಂದ ಲಾಭ ಆಗತ್ತಂತೀರಾ ಹೇಗೆ ಸರ್? ಮರಿ ಮಾರೋದ್ರಿಂದ ಲಾಭ ಇದೆ ಸರ್ ಆಡಿನಲ್ಲಿ ಸರ್. ಈಗ ತಳಿ ಚೆನ್ನಾಗಿದೆ ನಮ್ಮದು, ಮೂರು ಆ ಥರ ಇದೆ ಆಡು. 3-4 ತಿಂಗಳಲ್ಲಿ 8-9 ಸಾವಿರ ರೂಪಾಯಿ ಆಡು ಮಾರುತ್ತೆ ಸರ್ ಮರಿ, ಒಂದು ಮರಿ. ಅಂದರೆ ಒಂದು ಇಳಿದ್ರೆ 3 ಮರಿ ಇಳಿತ ಆಡು? 3 ಮರಿ ಹೋಯ್ತು. ವರ್ಷದಲ್ಲಿ 8 ಸಲ ಇಳಿತ ಆಡು ಸರ್? 2 ಸಲ. ಅಂದರೆ ವರ್ಷದಲ್ಲಿ ಒಂದು ಆಡಿನಿಂದ 6 ಮರಿ ಬರ್ತವೆ? 6 ಮರಿ ಬರುತ್ತೆ ಸರ್. 6 ಮರಿ ಎಷ್ಟು ತಿಂಗಳು ಮೇಯಿಸಿದ್ರೆ ಅವು ಮಾರಲಿಕ್ಕೆ ಇದಾಕವು ಸರ್? 3-4 ತಿಂಗಳು ಸರ್ ಅಷ್ಟೇ. ಒಂದು ಮರಿಗೆ ಎಷ್ಟು ಬರ್ತವಾಗ ಸರ್? 1 ಮರಿಗೆ 7-8 ಸಾವಿರ ರೂಪಾಯಿ. 7-8 ಸಾವಿರ ಇಡಿನ, 7-6 42 ಸಾವಿರ ರೂಪಾಯಿ. 42 ಸಾವಿರ ಆಯ್ತು. ಒಂದು ವರ್ಷಕ್ಕೆ 40 ಸಾವಿರ ರೂಪಾಯಿ ಆಡಿನಿಂದ ನಿಮಗೆ ಆದಾಯ ಬರ್ತದೆ? ಆದಾಯ ಬರುತ್ತೆ ಸರ್. ಎಷ್ಟು ಆಡದವ ಸರ್? 4 ಇದೆ ಸರ್ ಆಡು. ಅದರಿಂದ ಸುಮಾರು 1-1.5 ಲಕ್ಷ ಆದಾಯ ಬರ್ತದೆ ಸರ್? ಬರುತ್ತೆ ಸರ್. ಮತ್ತೆ ಕೋಳಿಗಳು ಹೇಗೆ, ಕೋಳಿ ಸಾಕಾಣಿಕೆ ಎಷ್ಟದ ಕೋಳಿಗಳು? ಕೋಳಿ ಈಗ ಪ್ರೆಸೆಂಟ್ 300 ಇದಾವೆ ಸರ್. 300 ಕೋಳಿ ಇದ್ದಾವೆ. ಅವು ಹೋಗ್ತಾನೆ ಇರ್ತವೆ, ಮರಿ ಮಾಡ್ತಾ ಇರ್ತೀವಿ, ಹೆಚ್ಚಿಗೆ ಕೊಡ್ತಾ ಇರ್ತೀವಿ. ಮತ್ತೆ ಕೋಳಿ ಕೊಡಲ್ಲ, ದೊಡ್ಡ ಕೋಳಿನ ಇಟ್ಕೊಂಡು ಸಣ್ಣ ಮರಿ ಬೆಟ್ಟೆ ಆ ತತ್ತಿಡೋ ಕೋಳಿ ಆ ಥರ ತತ್ತಿನೂ ಕೊಡ್ತೀವಿ. ಮೊಟ್ಟೆ ಅದು ಎಷ್ಟು ಬರ್ತದೆ ನೀವು ಸರ್? ಸರ್, ಮೊಟ್ಟೆ ಕೋಳಿ ಯಾವ ಥರ ಎಬ್ಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಜವಾರಿ ಕೋಳಿಗಳನ್ನು ಮೊಟ್ಟೆ ಅದು ಎಲ್ಲ ಇಲ್ಲಿ ಬೇಡಿಕೆ ಜಾಸ್ತಿ ಇದೆಯಾ ಸರ್? ಬೇಡಿಕೆ ಇದೆ ಸರ್, ಆದಷ್ಟು ಸ್ವಲ್ಪ ಫಾರಮ್ಗೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬರೋರು ಬಂದು ಒಯ್ತಾರೆ, ಭಾಳ ದಿನದಿಂದ ಕೋಳಿ ಇದೆಯಲ್ಲ, ಎಲ್ಲರೂ ಹುಡ್ಕೊಂಡು ಬಂದು ಒಯ್ತಾರೆ ಸರ್. ಹೇಗೆ ಮೊಟ್ಟೆ ರೇಟ್ ಅದು ಹೆಂಗೆ ಮಾರ್ತಾರೆ? ಜವಾರಿ ಮೊಟ್ಟೆ ಅಂದರೆ ಬೇಡಿಕೆ ಇರ್ತಾರೆ, ರೇಟ್ ಜಾಸ್ತಿ ಫಾರ್ಮ್ ಕೋಳಿಕ್ಕಿಂತ ಅಂತ ಹೇಳ್ತಿರ್ತಾರೆ. 10 ರೂಪಾಯಿಗೆ 1 ಸರ್. 10 ರೂಪಾಯಿ. ಹುಂಜ ಅದಾವಲ್ಲ, ಹುಂಜ ಎಷ್ಟದ ಹುಂಜಗಳು? ಹುಂಜ ಸರ್ ಒಂದು ಈ ಪ್ರೆಸೆಂಟ್ ಒಂದು 25 ಇದಾವೆ ಸರ್. ಯಾಕೆ ಹುಂಜ ಸಾಕಾಣಿಕೆ ಜಾಸ್ತಿ ಇಟ್ಟಿರಲ್ಲ ಹುಂಜ? ಓ ಸರ್, ಹುಂಜ ಇಲ್ಲಿ ಸರ್ ಪಂದ್ಯ ಆಡಕ್ಕೆ. ಹೇಗೆ ಹುಂಜ ಅಂದ್ರೆ ಮಾರಾಟ ಹೆಂಗೆ ಮಾರ್ತಾವ ಸರ್? ಅದು ಹುಂಜದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಲ್ಲ. ಹುಂಜ ಯಾವ ಥರ ಫೈಟ್ ಮಾಡ್ತಾ ಸ್ಪೀಡ್ ಇರುತ್ತೆ, ಒಂದೊಂದು ಸ್ಲೋ ಇರುತ್ತೆ, ಒಂದು ದೊಡ್ಡದು ಸಣ್ಣದು. ಕಡಿಮೆ ಅಂದ್ರೆ ರೇಟ್ ಎಷ್ಟು ಮಾರ್ಬೋದು, ಜಾಸ್ತಿ ಅಂದ್ರೆ ಎಲ್ಲಿ ತನ ಮಾರೋ ನಿಮ್ಮ ಹುಂಜಗಳು? ನಮ್ಮ ಹುಂಜ 5-6 ಸಾವಿರ ರೂಪಾಯಿ ತನ ಮಾರಿ ಸರ್ ನಾವು. ಎಷ್ಟು ಹುಂಜ ಮಾರಿ ಇಲ್ಲಿ ತನ ಸರ್? ಅದು ಲೆಕ್ಕ ಇಲ್ಲ. ಹ್ಞೂ ಸರ್. ಅಂದ್ರೆ 5-6 ಸಾವಿರಕ್ಕೆ ಒಂದೊಂದು ಮಾರಿ ಸರ್. ಹೇಗೆ ಅದನ್ನ ಇಲ್ಲಿ ಸ್ಥಳೀಯ ಜನ ಬಂದು ಒಯ್ತಿರ್ತಾರ, ಬೇರೆ ಕಡೆ ಅವ್ರು ಬರ್ತಾರ? ಬೇರೆ ಅಂದ್ರೆ ಗೊತ್ತಿರೋರೆಲ್ಲ ಒಬ್ಬರಿಂದ ಒಬ್ರು ಹಂಗೆ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಪಂದ್ಯದವರು ಅವರು ಗೊತ್ತಿರ ಸರ್, ಹಂಗಾಗಿ ಹುಡುಕೊಂಡ್ ಬರ್ತಾರೆ ಸರ್. ದಿಲೀಪ್ ನೋಡಿ, ಈಗ ನಿಮ್ದು ಕೋಳಿ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಹೈನು ಮಾರೋ ಹಾಲು ಮಾರೋದ್ರಿಂದ, ಆಡು ಮರಿ ಮಾರೋದ್ರಿಂದ ಸಾಕಷ್ಟು ರೊಕ್ಕ ಬರ್ತದೆ, ಅದರಿಂದ ನಿಮ್ದೆಲ್ಲ ಒಕ್ಕಲುತನದ ಖರ್ಚು ಹೋಗುತ್ತೆ. ಜೊತೆಗೆ ರೇಷ್ಮೆ ಕೃಷಿಯನ್ನು ಮಾಡಿದಿರಿ, ರೇಷ್ಮೆ ಕೃಷಿ ಬಗ್ಗೆ ಹೇಳಿ, ರೇಷ್ಮೆ ಕೃಷಿ ಏನು ಅನ್ಸುತ್ತೆ ನಿಮಗೆ, ಯಾವ ರೀತಿ ಮಾಡಾಕತ್ತೀರಿ, ಒಂದು ಬೆಳೆಗಳನ್ನು ಎಷ್ಟು ತೆಗಿತಾ ಇದ್ದೀರಿ, ಎಷ್ಟು ಮೊಟ್ಟೆ ಇಡ್ತೀರಿ, ಇಳುವರಿ ಅದು ಹೆಂಗೆ ಬರಾಕತ್ತೆ ಹೇಳಿ ಸರ್? ಒಳ್ಳೆ ಇಳುವರಿ ಬರ್ತಾ ಇದೆ. ಅದು ಏನಿಲ್ಲಂದ್ರೂ ಪ್ರತಿ ಒಂದು ಬೆಳೆಗೆ 300 ಮೊಟ್ಟೆ ಥರ ಇಡ್ತದೆ ಒಂದು ಬೆಳೆಗೆ. 2 ಕ್ವಿಂಟಲ್ 70 ಕೆಜಿ 80 ಕೆಜಿ ಮಿನಿಮಮ್ 2 ಕ್ವಿಂಟಲ್ ಮೇಲ್ಗಡೆನೆ ಒಂದು ಪ್ರತಿ ಒಂದು ಬೆಳೆಗೆ ತೆಗಿತಾ ಇದೀವಿ. 1 ವರ್ಷಕ್ಕೆ 5 ಬೆಳೆ ತರ ಒಂದ್ ಪ್ಲಾಟ್ಗೆ. ಅಂದ್ರೆ 100 ಮೊಟ್ಟೆ ಇಟ್ಟರೆ ನಿಮಗೊಂದು 60-70 ಕೆಜಿ ಮೇಲೆ ಬರ್ತದ? ಮಿನಿಮಮ್ 90 ಕೆಜಿ ತನ ನಾವು ಇಳುವರಿ ನಾವು ಚಾಕಿ ಮಾಡ್ತಾ ಇರೋದ್ರಿಂದ 90 ಕೆಜಿ, ಅದಕ್ಕಿಂತ ಕಡಿಮೆ ಅಂತರ ಆಗಲ್ಲ ಸರ್. ಆಗಲ್ಲ ಸರ್. ಒಂದು 100 ಮೊಟ್ಟೆಗೆ 90 ಕೆಜಿ ತೆಗಿತಾ ಇದ್ದೀವಿ. ತೆಗಿತಾ ಇದ್ದೀವಿ ಸರ್. ಪ್ರತಿ ಸಾರಿ 300 ಮೊಟ್ಟೆ ಇಡ್ತೀರ? ಪ್ರತಿ ಸಾರಿ 300 ಮೊಟ್ಟೆ ಇಡ್ತೀವಿ. ಅಂದ್ರೆ 270-280 ಕೆಜಿ ನಿಮ್ಗೆ ಬಂದೇ ಬರ್ತಾ? ಬಂದೇ ಬರುತ್ತೆ ಸರ್, ಕಂಪಲ್ಸರಿ ಸರ್ ಇಳುವರಿ. 5 ಬೆಳೆಗಳನ್ನು ತೆಗಿದ್ರು ಒಂದು ವರ್ಷದಲ್ಲಿ 5 ಬೆಳೆ ಸರ್. ರೇಷ್ಮೆ ಕೃಷಿ ನಿಮಗೆ ಮೊದಲಿಂದ ಅನುಭವ ಇತ್ತ? ಹೇಗೆ ರೇಷ್ಮೆ ಕೃಷಿಯಲ್ಲಿ ನಿಮಗೆ ಮಾಡೋದು, ಬೇರೆ ಬೇರೆ ಸಾಕಷ್ಟು ಅದಕ್ಕೆಲ್ಲ ಉಪಚಾರ ಭಾಳ ಮಾಡ್ಬೇಕಾಗತ್ತೆ ರೇಷ್ಮೆಯಲ್ಲೆಲ್ಲ? ಸರ್, ಉಪಚಾರ ಅಂತೇನಿಲ್ಲ, ಕಂಟಿನ್ಯೂ ಒಬ್ಬ ಮನುಷ್ಯನ ಈ ಗೌರ್ಮೆಂಟ್ ನೌಕರಿ ಯಾವ ಥರ ಮಾಡ್ತಾರೆ ಅದೇ ರೀತಿ ಇದು ಗೌರ್ಮೆಂಟ್ ಸ್ಯಾಲ್ರಿ ಥರ ಕೊಡುತ್ತೆ ಸರ್. ನಮಗೆ ಸ್ಯಾಲ್ರಿ ಥರ ಬರುತ್ತೆ, ಸ್ಯಾಲ್ರಿಕ್ಕಿಂತ ಜಾಸ್ತಿನೂ ತಗೊಬೋದು ನಾವು ಎಷ್ಟು ಎಫೆಕ್ಟ್ ಆಗ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಷ್ಟು ಎಫರ್ಟ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಷ್ಟು ಇಳುವರಿ ಚಲೋ ಬರ್ತದೆ. ಇಳುವರಿ ಕಂಪಲ್ಸರಿ ಸರ್. ಈಗ 4 ಎಕರೆ ರೇಷ್ಮೆ ಇದೆಯಲ್ಲ, ನಿಮಗೆ ಪ್ರತಿನಿತ್ಯ ಎಷ್ಟು ಜನ ಈಗ ಹುಳ ಮೇಯಿಸೋದು ಬೇಕಾಗುತ್ತೆ ಅವಾಗೆಲ್ಲ? ಸರ್ 104ನೇ ಜ್ವರ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಇದೆ ಸರ್. ಅದು 4ನೇ ಜ್ವರ ತಾನೆ, ಒಬ್ಬರಿಂದ ಇಬ್ಬರು ಇದ್ರೆ ಸಾಕು ಸರ್, 300 ಮಟ್ಟನೆ ಮೇಯಿಸ್ಬೋದು. ಆಮೇಲೆ ಒಂದು 4-5 ಜನ ಬೇಕಾಗುತ್ತೆ ಸರ್ 1 ವೀಕಲ್ಲಿ. 1 ವೀಕ್ ಯಾಕಂದ್ರೆ ಸರ್ ಅದು ಸೊಪ್ಪು ಜಾಸ್ತಿ ಕೊಯ್ಯೋದಿರುತ್ತೆ, ಟೈಮ್ ಆಗುತ್ತೆ, ಹಂಗಾಗಿ ಜಾಸ್ತಿ ಕೊಯ್ಯೋದ್ರಿಂದ ಆಳು ಸ್ವಲ್ಪ ಬೇಕಾಗುತ್ತೆ ಸರ್ ಅವಾಗ. ಈಗ ನೀವು ಹೇಳುವಾಗೆ 100 ಮೊಟ್ಟೆಗೆ 90 ಕೆಜಿ ಒಂದು ಇಳುವರಿನ ತೆಗಿತಾ ಇರ್ತೀರಿ. ಯಾವುದು ಒಂದು ರೇಷ್ಮೆ ಹುಳದ ತಳಿ ಮತ್ತು ಜೊತೆಗೆ ಒಳ್ಳೆ ಸೊಪ್ಪು ಬೇಕು, ಒಳ್ಳೆ ಸೊಪ್ಪು ಯಾವ ತಳಿ ಹಾಕಿದ್ರಿ ನಾವು? ಸರ್ V1 ಹಾಕಿದ್ವಿ. V1 ಹೇಗೆ ಸೊಪ್ಪು ಚೆನ್ನಾಗಿರ್ತದೆ? ಸೊಪ್ಪು ಚೆನ್ನಾಗಿರುತ್ತೆ ಸರ್, ಎಲ್ಲದಕ್ಕಿನ್ನ ವಿಶಾಲಕ್ಕಿನ್ನ ಚೆನ್ನಾಗಿರುತ್ತೆ ಸರ್. V1 ಮೊಟ್ಟೆ ನಿಮ್ದೇನು ಬಿಳಿ ಗೂಡ ಅಥವಾ ಹಳದಿ ಗೂಡ? ಬೈವಲ್ಟೆನ್ ಸರ್, ವೈಟ್. ಇಲ್ಲೆಲ್ಲರೂ ಬೆಳೆದು ಬೈವಲ್ಟೆನ್. ಬೈವಲ್ಟೆನ್ ಸರ್. ಹೇಗೆ ಮಾರಾಟದ ನಿಮಗೆ? ಕಡಿಮೆ ಅಂದರೆ ಜಾಸ್ತಿ ಅಂದರೆ ಎಷ್ಟು ಸಿಕ್ಕದ ರೇಟ್ ಎಲ್ಲ? ಸರ್ ಜಾಸ್ತಿ ಅಂದರೆ 650 ತನಕ ಮಾರಿದ್ದೀವಿ ಕೆಜಿಗೆ. ಈ ಇಯರ್ ಅಂದರೆ ಕೊರೋನಾ ಅಂತ ಕಾರಣದಿಂದ ಸ್ವಲ್ಪ ರೇಟ್ ಡೌನ್ ಆಗಿದೆ. ಈಗ ಪ್ರೆಸೆಂಟ್ ಮತ್ತೆ ರೇಟ್ ಜಂಪ್ ಆಗಿದೆ ಸರ್, 500 ತನಕ ಆಗಿದೆ ಈಗ. ಏನಾದರೂ ಸಮಸ್ಯೆಗಳು ಬಂದಾಗ ಅದು ಹೇಗೆ ನಿಮಗೆ ಅನುಕೂಲತೆಗಳು ಎಲ್ಲ ಏನು ಮಾಡಬೇಕು ಅದಕ್ಕಂತಕ್ಕಂಥ ಸಮಸ್ಯೆ ಬಂತಂದ್ರೆ ಏನು ಮಾಡ್ತಾರೆ ಸರ್? ಇಲಾಖೆಯವರು ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ ಸರ್. ಎಲ್ಲ ಇಲಾಖೆಯವ್ರು ಕಂಪಲ್ಸರಿಯಾಗಿ ಪ್ರತಿಯೊಂದು ಬೆಳೆಗೂ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಮೊಟ್ಟೆ ನೋಡ್ರಿ, ಈಗ ಮೊಟ್ಟೆ ಒಳ್ಳೆ ಮೊಟ್ಟೆ ಬೇಕು ನಿಮಗೆ, ಎಲ್ಲಿಂದ ತರಿಸ್ತೀರಿ ಮೊಟ್ಟೆಗಳನ್ನು? ಚಾಕಿನೂ ನೀವು ಮಾಡ್ತೀವಿ ಅಂತಂದ್ರೆ ಚಾಕಿನೂ ಚೆನ್ನಾಗಿ ಮಾಡ್ಬೇಕಾಗತ್ತೆ. ನಿಮಗೆ ಹೇಗೆ ಅನುಭವ ಅದು ಇದೆಯಾ ಚೆನ್ನಾಗಿ ಮಾಡ್ಲಿಕ್ಕೆ? ಸರ್ ನಮ್ಮ ಗುರುಗಳಿದ್ರು ನೀಲಕಂಠಪ್ಪ ಅಂತಂದು, ಅವರೇ ಕಲಿಸಿದ್ರು ಸರ್ ನಮ್ಗೆ. ಕಲಿಸಿದ ಕಾರಣದಿಂದ ನಾವೇ ಇಲ್ಲೇ ಮೊಟ್ಟೆ ತಂದು ನಾವೇ ಮರಿ ಮಾಡ್ತಿದ್ವಿ. ನಿಮ್ಮ ಊರಲ್ಲಿ ಅಂದಾಜು ಎಷ್ಟು ಜನ ಅದಾರೆ ರೇಷ್ಮೆ ಮಾಡುವಂಥವ್ರು? ಸರ್ 40 ಜನ ಇದಾರೆ ಈಗ ಪ್ರೆಸೆಂಟ್. 40 ಅಂದ್ರೆ ಅಂದಾಜು ಒಂದು 40-50 ಎಕರೆ ಐತಿ ಸರ್. 50 ಎಕರೆ ಐತಿ. ಹೇಗೆ ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡ್ತಿದ್ದಾರೆ ರೇಷ್ಮೆ ಕೃಷಿ? ಕಂಪಲ್ಸರಿಯಾಗಿ ಎಲ್ಲ ನಾವು ಎಲ್ಲರ ಈ ಗುಂಪು ವೈಸ್ ತರಿಸ್ತೀವಿ ಸರ್, ಮೊಟ್ಟೆ ತರಿಸಿದ್ರು ಕೂಡ. ಯಾಕಂದ್ರೆ ಮಾರ್ಕೆಟಿಂಗ್ ಸ್ವಲ್ಪ ದೂರ ಇರೋದ್ರಿಂದ ನಾವು ಗುಂಪು ವೈಸ್ ಹೋಗ್ತಾ ಇದ್ದೀವಿ. 8 ಜನ 9 ಜನ 10 ಜನ ಈ ತರ ಬ್ಯಾಚ್ ಮಾಡ್ಕೊಂಡಿದ್ವಿ ಸರ್. ಒಂದು ಈಗ ಮಾರಾಟದ್ದು ಹೇಗೆ ನಿಮ್ದು ರೇಷ್ಮೆ ಮಾರ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತೀರಿ ಸರ್? ರಾಮನಗರ ಹೋಗ್ತೀವಿ ಸರ್ ಕಂಪಲ್ಸರಿ. ಎಲ್ಲಿ ಹೋಗಿಲ್ಲ ಬೇರೆ ಕಡೆ. ರಾಮನಗರ ಒಳ್ಳೆ ರೇಟ್, ಯಾಕಂದ್ರೆ ರೀಲರ್ ಖರೀದಿದಾರ ಜಾಸ್ತಿ ಇದಾರೆ ಸರ್. ಅಲ್ಲಿ ರೇಟನ್ನು ಜಂಪ್ ಕೊಡ್ತಾರೆ ಸರ್ ಅಲ್ಲಿ. ನಿಮಗೆ ಹೇಗೆ ಯಾವಾಗಾದರೂ ರೇಷ್ಮೆ ಕೃಷಿ ಒಳಗೆ ಲಾಸ್ ಆಗಿದೆ ಹಾನಿ? ಸರ್ ಹಾನಿ ಅಂತರ ಆಗಿಲ್ಲ, ಕೆಲವೊಂದು ಟೈಮಿಗೆ ಏನೋ ವಾತಾವರಣ ಡಿಪೆಂಡ್ ಆದಮೇಲೆ ಏನೋ ಒಂದು ಟೈಮ್ ಆಗುತ್ತೆ ಸರ್. ಅದರಿಂದ ಏನು ಲಾಸ್ ಅಂತ ಇಲ್ಲ ಸರ್, ಲಾಸ್ ಆಗಿಲ್ಲ. ಯಾವಾಗೂ ಲಾಸ್ ಆಗಿಲ್ಲ, ಯಾವಾಗೂ ಲಾಸ್ ಆಗಿಲ್ಲ ಸರ್. ರೇಷ್ಮೆ ಕೃಷಿಯಿಂದ ಈಗ ಕಡ್ಡಿ ಉಳಿತಾವೆ, ಕಳಸ ಕಡ್ಡಿಗಳು ಉಳಿತಾವಲ್ಲ, ಅದನ್ನೆಲ್ಲ ಏನು ಮಾಡ್ತೀರಿ ನೀವು ಸರ್? ಕೃಷಿ ಹೊಂಡ ಥರ ಒಂದು ಇದು ಮಾಡಿದ್ವಿ, ಅದರಲ್ಲಿ ಆಗ್ತದೆ ಸರ್ ಎಲ್ಲ. ಅಷ್ಟು ಇದು ಗೊಬ್ಬರ ಮಾಡ್ತು. ಈಗ ಹಿಪ್ಪಿನಳೆ ಸೊಪ್ಪನ್ನು ಆಡುಗಳು ದನಗಳು ತಿಂತಾವ? ತಿಂತ ಸರ್ ಕಂಪಲ್ಸರಿ. ಅದರಿಂದ ಹಿಪ್ಪಿನಳೆ ಸೊಪ್ಪು ಎಮ್ಮೆಗೆ ಅಥವಾ ಆಡಿಗೆ ಏನೋ ಹಾಕಿದ್ರೆ 1 ಲೀಟರ್ 2 ಲೀಟರ್ ಹಿಂಡುತ್ತೆ ಸರ್. ಹಾಲಿಂದು ಉತ್ಪಾದನೆ ಜಾಸ್ತಿ ಆಗುತ್ತೆ ಸರ್. ಹಾಲಿನ ವಿಷ ತಪ್ಪಲದಲ್ಲಿ ಇರೋದ್ರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ನೀವು ಅದನ್ನ ಬಳಸ್ತಾ ಇರೋದು ತಪ್ಪಲ ದನಗಳಿಗೆಲ್ಲ? ಬಳಸ್ತು ಸರ್, ಹೆಚ್ಚಿಗೆ ಆದದ್ದು ದನಗಳಿಗೆ ಆಗ್ತದೆ ಸರ್. ವೇಸ್ಟ್ ಅಂತ ಆಗಲ್ಲ, ವೇಸ್ಟ್ ಆಗಲ್ಲ. ಮತ್ತೆ ರೇಷ್ಮೆ ಕೃಷಿಯಲ್ಲಿ ಏನು ಸುಧಾರಣೆ ಮಾಡ್ಕೊಂಡ್ರಿ? ನೀರಾವರಿ ಅನುಕೂಲತೆಗಳನ್ನ ಹೆಂಗ್ ಮಾಡ್ಕೊಂಡ್ರಿ? ಮತ್ತೆ ಅದಕ್ಕೆಲ್ಲ ಒಳ್ಳೆ ಸೊಪ್ಪು ಬರ್ಬೇಕಾದ್ರೆ ಏನ್ರಿ ಯಾವ ರೀತಿ ಒಂದು ರೇಷ್ಮೆ ಕೃಷಿ ಬೆಳೆಸ್ಬೇಕಂತ ಹೇಳ್ತಾರೆ ನೀವು? ಹಿಪ್ಪು ನೇರಳೆಯನ್ನ, ಹಿಪ್ಪು ನೇರಳೆ ಸರ್ 50 ಬರ್ಬೇಕಂದ್ರೆ ಗೊಬ್ಬರ, ಸಗಣಿ ಗೊಬ್ಬರ ಮೇನು ಹಾಕ್ತಿದ್ವಿ. ಇದು ಇಲಾಖೆಯಿಂದ ಡ್ರಿಪ್ ಇರಿಗೇಷನ್ ಮಾಡಿದೆ, ನೀರಿನ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಕೂಡ ಯೂಸ್ ಮಾಡ್ತೇವೆ ಸರ್. ಈಗ ಮರಗಿಡ ಪದ್ಧತಿ ಅಂತೇಳಿ ಎಲ್ಲ ಇಲಾಖೆಯವರು ಜಾಸ್ತಿ ಇದನ್ನ ಮಾಡ್ತಿದ್ದಾರೆ, ರೈತರೆಲ್ಲ ಮಾಡ್ತಿದ್ದಾರೆ ಮರಗಿಡ ಪದ್ಧತಿಯನ್ನು ಅಲ್ಲಲ್ಲೆಲ್ಲ. ನೀವು ಮಾಡ್ಕೊಂಡಿರಿ? ನಾವು ಮಾಡ್ಕೊಂಡಿದ್ದೀವಿ ಸರ್ ಮರಗಿಡ ಪದ್ಧತಿ, 2 ಎಕರೆ ಮಾಡಿದ್ದೀನಿ ಸರ್ ಪ್ರೆಸೆಂಟ್. ಏನನ್ನಿಸ್ತದೆ ನಿಮ್ಮ ಮರಗಿಡ ಪದ್ಧತಿ ಇದಕ್ಕೆ ನೋಡಿದ್ರಲ್ಲ ಸರ್? ಈ ವರ್ಷ ಮಾಡಿದ್ವಿ, ಈಗ ನೆಕ್ಸ್ಟ್ ಇಯರ್ನಿಂದ ಅದಕ್ಕೆ ಬೆಳೆ ಬರುತ್ತೆ, ಅಲ್ಲಿಂದ ಗೊತ್ತಾಗುತ್ತೆ ಸರ್. ಏನು ಎಷ್ಟು ಅಂತರ ಕೊಟ್ಟಿರಿ ಮರಗಿಡ ಪದ್ಧತಿ? ಈಗ NREG ಉದ್ಯೋಗ ಖಾತ್ರಿ ಯೋಜನೆಯೊಳಗೆಲ್ಲ ಅನುಕೂಲತೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ರೈತರಿಗೆಲ್ಲ. ಹೇಗೆ ನಿಮಗೆ ಯಾವ ರೀತಿ ಮಾಡ್ಕೊಂಡ್ರೆ ಅನುಕೂಲತೆಯನ್ನು? ಸರ್ ಅದು NREG ಒಳಗೆ ನಾವು ಪ್ಲಾಂಟೇಶನ್ ಮಾಡಿದ್ವಿ ಸರ್. 10x10 ಹಚ್ಚಿದ್ವಿ ಗಿಡನ, ಗಿಡದಿಂದ ಗಿಡಕ್ಕೆ 10x10. ಹೇಗೆ ಅಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಏನೇನೋ ನಿಮ್ಗೆ ಅನುಕೂಲ ಮಾಡಿಕೊಟ್ರಿ ಎಲ್ಲ ಹಚ್ಚಲಿಕ್ಕೆ? ಕೂಲಿ ಕಾರ್ಡ್ಗೆ ಅಮೌಂಟ್ ಹಾಕಿದೆ ಸರ್ NREG ಒಳಗೆ, 1 ಎಕರೆಗೆ NREG ಒಳಗೆ. ಅದೇನು 1 ಎಕರೆಗೆ ಎಷ್ಟು ಅಮೌಂಟ್ ಇದೆ ಬಜೆಟ್ ಅದು ಕೊಟ್ಟಿದ್ದೆ ಸರ್. ಅಂದ್ರೆ ಗುಂಡಿ ತೋಡ್ಲಿಕ್ಕೆ, ಸಸಿಗಳನ್ನ ಹತ್ತಲಿಕ್ಕೆ, ಮತ್ತೆ ಸಸಿಗಳಿಗೆ ಅದಕ್ಕೆಲ್ಲ ರೊಕ್ಕ ಕೊಟ್ಟರೆ ಸಸಿಗಳಿಗೆ? ಅದು 1 ಎಕರೆಗೆ ಏನಿದೆ ಸಸಿ ತರಕ್ ಬಂತು, ಗುಂಡಿ ತೋಡಕ್ ಬಂತು, ಪ್ರತಿಯೊಂದಕ್ಕೂ NREG ಒಳಗೆ ಮಾಡಿಕೊಟ್ರೆ ಸರ್. ಮತ್ತೆ ಡ್ರಿಪ್ ನೀರಾವರಿ ಅನುಕೂಲತೆಯನ್ನ ಇಲಾಖೆಯವರು ಮಾಡಿದ್ದಾರೆ? ಇಲಾಖೆಯಿಂದ ಮಾಡಿದ್ದಾರೆ ಸರ್, ಸಬ್ಸಿಡಿ ಸರ್. ಅದು ಏನು ಇಂಟ್ರೆಸ್ಟ್ ಇದೆ ನಾವು ಕಟ್ಟಿ ಅದು ಸಬ್ಸಿಡಿ ತಗೊಂಡಿದ್ದೆ ಸರ್. ನಿಮ್ಮಲ್ಲಿ ಮರಗಿಡ ಪದ್ಧತಿಯನ್ನು ಮಾಡಲಿಕ್ಕೆ ಜನ ಮುಂದೆ ಬರ್ತಾ ಇದಾರೆ ಸರ್? ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ, ಮೊದಲೆಲ್ಲ ಸಾಲ ಪದ್ಧತಿ ಇತ್ತು, ನಾವು ಮಾಡಿದ್ವಿ ಈಗ ಫಸ್ಟ್ ಟೈಮು. ಇನ್ ಮಕ್ಕಳಿಂದ ಬರ್ಬೋದು ಸರ್, ಆಲ್ಮೋಸ್ಟ್ ಮರಗಡೆ ಪದ್ಧತಿಗೆ ಹೋಗೋದು ಒಳ್ಳೇದಂತ ಅನಿಸ್ತು ಸರ್. ಯಾಕೆ ಮರಗಿಡ ಪದ್ಧತಿ ಒಳ್ಳೇದಂತ ಹೇಳ್ತಾರೆ ನಿಮ್ಗೆ? ಈಗ ಸಾಲ ಪದ್ಧತಿಗಿಂತ ಮರಗಿಡ ಪದ್ಧತಿ ಒಳ್ಳೇದಂತ ಅನ್ಲಿಕ್ಕೆ ಕಾರಣ ಏನು ಹೇಳಲಿ ಸರ್? ಕಾರಣ ಅಂದ್ರೆ ಇದರಷ್ಟು ಸೊಪ್ಪು ಅದರಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ ಮರ ಪದ್ಧತಿಯಲ್ಲಿ. ಈಗ ಸಾಲ ಪದ್ಧತಿಯಿಂದ ಆಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಸ ಕೀಳೋದಕ್ಕೆ, ಅದಕ್ಕೆ ಅದರಲ್ಲಿ ಆಳಿನ ಖರ್ಚು ಕಡಿಮೆ ಆಗುತ್ತೆ, ಗೊಬ್ಬರ ಹಾಕೋದು ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಗೊಬ್ಬರ ಕೂಡ ಕಡಿಮೆ ಆಗುತ್ತೆ. ನೀವು ಮರಗಿಡ ಪದ್ಧತಿ ಎಷ್ಟೆಷ್ಟು ಅಂತರ ಕೊಟ್ಟಿರಿ ಎಲ್ಲ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಕುಂತೀರಿ? ಒಂದು ಎಕರೆಗೆ ಎಷ್ಟು ಸಸಿಗಳು ಕುಂತಿದ್ದಾವೆ ಸರ್? ಒಂದು ಎಕರೆಗೆ 480 ಸಸಿ, 1000 ಸಸಿ ಕುಂತಿದ್ದೆ ಸರ್ ನಮ್ದು. ಒಂದು ಎಕರೆ ಅಲ್ಲ ಸರ್, 2 ಎಕರೆ. ಹ್ಞೂ ಸರ್, 2 ಎಕರೆ ಸ್ವಲ್ಪ ಹೆಚ್ಚಿಗೆ ಇದೆ. ಈಗ ಸಾಕಷ್ಟು ಅಂತರ ಇರುತ್ತಲ್ಲ, ಅದರಲ್ಲಿ ಏನಾದರೂ ಬೆಳೆಗಳನ್ನು ಹಾಕ್ತಾ ಇರ್ತೀರಿ ಸರ್? ಹಾಕಿದ್ವಿ, ಪ್ರೆಸೆಂಟ್ ಶೇಂಗಾ ಬೆಳೆ ಹಾಕಿದ್ವಿ. ಅದರಲ್ಲಿ ಈಗ ಪ್ರೆಸೆಂಟ್ ಬೆಳೆ ಇಲ್ಲದ ಕಾರಣ ಶೇಂಗಾ ಹಾಕಿದ್ವಿ ಸರ್. ಹೇಗೆ ಎಲ್ಲಿವರೆಗೆ ಅದರಲ್ಲಿ ಅಂತರ ಬೆಳೆಗಳನ್ನು ತಕ್ಕೋಬೋದು ಮರಗಿಡ ಪದ್ಧತಿಯಲ್ಲಿ ಸರ್? ತೆಗಿಬೋದು ಸರ್, ಆಲ್ಮೋಸ್ಟ್. ಯಾಕಂದ್ರೆ ನಡುವೆ ಗ್ಯಾಪ್ ಇರೇ ಇರುತ್ತೆ, ಗ್ಯಾಪಲ್ಲಿ ನಾವು ಬೆಳಿಬೋದು. ಇಲ್ಲಿ ಗೊಬ್ಬರ ಹಾಕೋದು, ನೀರು ಹಾಸೋದು, ಕಳೆಗಳನ್ನು ತೆಗಿಲಿಕ್ಕೆಲ್ಲ ನಿಮಗೆ ಖರ್ಚು ಎಲ್ಲ ಕಡಿಮೆ ಬರ್ತಾವ ಇಲ್ಲೆಲ್ಲ ಅದಕ್ಕೆ? ಹಾಂ, ಕಡಿಮೆ ಆಗುತ್ತೆ ಸರ್ ಖರ್ಚು, ಮರಗಿಡ ಪದ್ಧತಿಯಲ್ಲಿ ಪೂರ ಕಡಿಮೆ ಆಗುತ್ತೆ ಸರ್. ಯಾಕಂದರೆ ಡಿಸ್ಟೆನ್ಸ್ ಭಾಳ ಕಡಿಮೆ. ಒಂದು ಎಕರೆಗೆ ಬರೀ 480 ಸಸಿ ಅಂದರೆ ಇದು ಸಾಲು ಪದ್ಧತಿಯಲ್ಲಿ 4x4 ಹಚ್ಚಿದ್ರೆ 3000 ಸಸಿ ಕುಂದಿರುತ್ತೆ ಸರ್. ಇದು 3000 ಸಸಿ ಅಂದ್ರೆ 400 ಸಸಿ ಅಲ್ಲಿ ಪೂರ ಕಡಿಮೆ ಆಗುತ್ತೆ ಸರ್. ಆಳ ನಿಮ್ಗೆ ಇಲ್ಲೇ ಕಳೆ ತೆಗೆಯುವ ಖರ್ಚು ಕಡಿಮೆ ಆಗುತ್ತೆ, ಗೊಬ್ಬರ ಹಾಕ್ಲಿಕ್ಕೆ ಗಿಡಕ್ಕೆ ಸುತ್ತರದ ಅಷ್ಟೇ ಗೊಬ್ಬರ ಹಾಕ. ಅಲ್ಲಿ 4 ಜನ ಬೇಕಾದಲ್ಲಿ ಇಲ್ಲಿ ಒಬ್ಬರೇ ಇದ್ರೆ ಮಾಡ್ಬೋದು ಸರ್, ಒಬ್ಬರೇ ಮಾಡ್ಬೋದು. ಮರಗಿಡ ಪದ್ಧತಿ ಬೆಳೆದಂತ ರೈತರ ಹೊಲಗಳಿಗೆ ಏನಾರು ಹೋಗಿದ್ರೆ ನೀವು ಸರ್? ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ನಾವು ಮಾಡಿರೋ ಸರ್. ಹ್ಞೂ ಸರ್. ಅಲ್ಲೆಲ್ಲ ಹೇಗೆ ಹೇಳಿದ್ರು ರೈತರೆಲ್ಲ ಮರಗಿಡ ಪದ್ಧತಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ? ಚೆನ್ನಾಗಿಲ್ಲ ಸರ್, ನಾವು ಬೆಳೀತೇವೆ ನೋಡಿದೀವಿ ಸರ್ ಆಲ್ರೆಡಿ. ಸ್ವಲ್ಪ ನೀರು ಕಡಿಮೆ ಇರೋದಕ್ಕೋಸ್ಕರ ಅದಕ್ಕೆ ಶಿಫ್ಟ್ ಆಗಿದೀವಿ ಸರ್. ಈಗ ನೀರು ಕಡಿಮೆ ಬೇಕು ಆಲ್ಮೋಸ್ಟ್. ಯಾಕಂದ್ರೆ ಕಟ್ಟ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಡ್ರಿಪ್ ಮಾಡಿದ್ದೀವಿ, ಕಟ್ಟ ಅವಶ್ಯಕತೆನೇ ಇಲ್ಲ. ಆನ್ ಮಾಡಿಬಿಟ್ಟು ಮುಂದಿನ ಕೆಲಸ ಬೇರೆ ಕೆಲಸ ಮಾಡ್ಬೋದು. ಸಾಲ ಪದ್ಧತಿ ಅಲ್ಲ, ಅಲ್ಲೆಲ್ಲ ಕೂಲಿ ಆಳು ಅಂತರ್ ಬೇಸಾಯ ಮಾಡ್ಲಿಕ್ಕೆಲ್ಲ ಖರ್ಚುಗಳು ಜಾಸ್ತಿ ಬರ್ತವೆ, ಕಸ ತೆಗಿಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆಗುತ್ತೆ ಸರ್. ಇಲ್ಲಾದ್ರೆ ಗಿಡ ಸುತ್ತಲೂ ಅಷ್ಟೇ ನೀವು ಏನೋ ಕೆಲಸ ಮಾಡ್ಕೊಂಡ್ರೆ ಗಿಡ ಸುತ್ತಲೂ ಅಷ್ಟೇ ಮಾಡ್ಕೋಬಹುದು. ಗಿಡ ಸುತ್ತ ಅಷ್ಟೇ ಮಾಡ್ಬೋದು ಸರ್. ನೋಡ್ರಿ ದಿಲೀಪ್ ಕುಮಾರ್, ಇಷ್ಟೆಲ್ಲ ಇದೆ ನಿಮ್ದು, ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ, ರೇಷ್ಮೆ ಕೃಷಿ ಇದೆ, ಹೇಗೆ ಅನಿಸ್ತಿದೆ ಮನೆಯಲ್ಲೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ? ಇಷ್ಟೆಲ್ಲ 20 ಎಕರೆ ಭೂಮಿ ಮತ್ತು ಟ್ರ್ಯಾಕ್ಟರ್ ಇಟ್ಕೊಂಡಿರಿ, ಎಮ್ಮೆಗಳ ಸಾಕಾಣಿಕೆ, ಎಷ್ಟೆಲ್ಲ ಮಾಡುವಂಥ ಜನ, ಹೇಗೆ ನೀವೆಲ್ಲ ಕೂಲಿ ಆಳು ಹಚ್ಚಿ ಮಾಡ್ತಾರೆ ಹೇಗೆ? ಸರ್ ಮಾಡ್ತೀವಿ, ಮನೆಯಲ್ಲಿ ಮಾಡ್ತೀವಿ ಸರ್. ಕೂಲಿ ಹೆಚ್ಚಿನ ಕೆಲಸ ಬಂದಲ್ಲಿ ಕೂಲಿ ಆಳು ಇಡ್ತೀವಿ ಸರ್. ಎತ್ತುಗಳದು ಅದಾವ? ಇದೆ ಸರ್, 2 ಎತ್ತಿದೆ. ಯಾವತ್ತು ಎತ್ತು ತೆಗೆದಿಲ್ಲ ನೀವು? ಇಲ್ಲ ಸರ್, ಯಾವಾಗಲೂ ನಮ್ಮ ತಂದೆಯವ್ರ ಕಾಲದಿಂದನೇ ಎತ್ತಿದೆ ಸರ್. ಭಾಳಷ್ಟು ಮಂದಿ ಎತ್ತು ತೆಗೆದ್ಬಿಟ್ಟಾರೆ, ಈಗ ಅದಕ್ಕೆ ಹೇಳಿದೆ ಎತ್ತು ಯಾರು ಇಡೋದಿಲ್ಲ, ಈಗ ಎತ್ತಿನ ಭಾಳ ಖರ್ಚು ಬರ್ತದೆ ಅಂತ ಹೇಳ್ತಾರೆ. ಖರ್ಚು ಬರುತ್ತೆ ಅಂದ್ರೆ ಸರ್, ಈಗ ಗಳೆ ಹೊಡಿಬೇಕಂದ್ರೆ ಎತ್ತು ಬೇಕೇ ಬೇಕು. ಒಂದು ಬಾಡಿಗೆ ಬೇಕಂದ್ರೆ ಒಂದು ದಿನಕ್ಕೆ 1,000 ರೂಪಾಯಿ ಸರ್, ಒಂದು ಎತ್ತಿಗೆ, ಒಂದು ಜೋಡಿ ಎತ್ತಿಗೆ. 1,000 ರೂಪಾಯಿ ಅಂದ್ರೆ ನೀನು ಒಂದು ವರ್ಷದಲ್ಲಿ 1 ಎಕರೆ ಇತ್ತಂದ್ರೆ 4-5 ಸಲ ಗಳೆ ಹೊಡಿಸ್ಬೇಕಾಗುತ್ತೆ ಸರ್ 1 ಎಕರೆಗೆ. ಅಂದ್ರೆ ರೈತರಾದವ್ರಿಗೆ ಮನೆಯಲ್ಲಿ ಎತ್ತುಗಳಿರ್ಬೇಕು? ಎತ್ತು ಬೇಕೇ ಬೇಕು ಸರ್, ಅದರಿಂದ ಸಗಣಿ ಉತ್ಪತ್ತಿ ಆಗುತ್ತೆ, ಅದರಿಂದ ಮತ್ತೆ ಗೊಬ್ಬರ ಆಗುತ್ತೆ ಸರ್. ಮುಂದೆ ಇನ್ನೂ ಏನು ಒಕ್ಕಲ್ತನದಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕಂತ ನಿಮ್ಗೆ ವಿಚಾರ ಸರ್? ಇನ್ನೂ ಭಾಳ ಇದೆ ಮಾಡ್ಬೇಕು, ಇನ್ನ ಕಲಿತಾ ಇದ್ದೀವಿ. ಕಲ್ತ ಮೇಲೆ ಇನ್ನು ನೋಡ ಸರ್, ವೆರೈಟಿ ವೆರೈಟಿ ಹಾಕ್ಬೇಕಂತ ಮಾಡಿದೆ ಸರ್. ನೋಡಿ ಈಗ SSLC ತನ ಓದಿ ಒಕ್ಕಲ್ತನ ಮಾಡಕ್ ನಿಂತಿರಿ, ಯಾವಾಗಾದ್ರೂ ನಿಮಗೆ ಒಮ್ಮೆ ಆದ್ರೂ ಇಲ್ಲಪ್ಪ ನಾ ಸಾಲಿ ಓದ್ಬೇಕಾಗಿತ್ತು ಸುಮ್ಮನೆ ಒಕ್ಕಲ್ತನಕ್ಕೆ ಬಂದೆ ಅಂತೂ ಯಾವಾಗಾದ್ರೂ ಒಮ್ಮೆ ಬೇಜಾರಾಗಿದೆ ಸರ್? ಆಗ ಕೆಲವೊಂದು ಟೈಮಲ್ಲಿ ಏನೋ ಒಂದು ಟೈಮ್ ಆಗುತ್ತೆ ಸರ್, ಇದರಲ್ಲಿ ಇದ್ದ ಖುಷಿ ಅದರಲ್ಲಿ ಇರಲ್ಲ ಇರಲ್ಲ ಸರ್. ಒಕ್ಕಲ್ತನ ಇದ್ದಲ್ಲಿ ನೀವು ಒಕ್ಕಲ್ತನದೊಳಗೆ ಒಂಥರ ಖುಷಿ ಕಾಣಕತ್ತೀರಿ, ಎಂಜಾಯ್ ಮಾಡಕತ್ತೀರಿ. ಹ್ಞೂ ಸರ್, ಹ್ಞೂ ಸರ್. ಒಳ್ಳೆಯದು ದಿಲೀಪ್ ಕುಮಾರ್, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಸಮಗ್ರ ಕೃಷಿ ಅನುಭವಗಳನ್ನು ಅಂದ್ಕೊಂಡಿರಿ. ಇದೇ ರೀತಿ ಯುವಕರು ನೋಡ್ರಿ SSLCಯನ್ನು ಓದಿದ್ರು ತಾವು ಒಳ್ಳೆಯ ಖುಷಿಯಿಂದ ಖುಷಿ ಖುಷಿಯಾಗಿ ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಹೀಗೆ ಯುವಕರೆಲ್ಲ ಒಕ್ಕಲ್ತನಕ್ಕೆ ಬಂದರೆ ಖಂಡಿತ ಆರ್ಥಿಕವಾಗಿ ನಮ್ಮ ಹಳ್ಳಿಗಳು ಸುಧಾರಣೆ ಆಗ್ತವೆ, ಮನೆತನಗಳು ಸುಧಾರಣೆ ಆಗ್ತವೆ ಆರ್ಥಿಕವಾಗಿ, ರೈತರು ಸಾಲದ ಒಂದು ಸೂಲದಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಜೊತೆ ರೇಷ್ಮೆ ಕೃಷಿ ಇದೆ ನಿಮ್ಮದು, ಜೊತೆಗೆ ಹಲವಾರು ಬೆಳೆ ಬೆಳೀತಾ ಇದ್ದೀರಿ, ಕುರಿ ಸಾಕಾಣಿಕೆ ಮಾಡಿದ್ದೀರಿ, ಆಡುಗಳಿದ್ದಾವೆ, ಕೋಳಿ ಸಾಕಾಣಿಕೆ ಇದೆ, ಎಮ್ಮೆ ಸಾಕಾಣಿಕೆ ಇದೆ, ಹೀಗೆ ಹಲವಾರು ಇದರಿಂದ ಆದಾಯಗಳು ಬಂದರೆ ಖಂಡಿತ ರೈತರಿಗೆ ಲಾಸ್ ಅನ್ನೋದು ಇರೋದಿಲ್ಲ ಒಕ್ಕಲ್ತನದಲ್ಲಿ. ಇದೇ ರೀತಿ ನಮ್ಮ ಯುವ ಜನಾಂಗ ಮುಂದಿನ ದಿನಗಳಲ್ಲಿ ಇಂಥ ನಿಮ್ಮಂಥ ಯುವಕರನ್ನು ಗಮನಿಸಿ ಒಂದು ಒಕ್ಕಲ್ತನವನ್ನು ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಫೋನ್ ಸಂಖ್ಯೆನ ಹೇಳಿ, ಯಾರಾದರೂ ನಿಮ್ಮ ಜೊತೆ ಸಂಪರ್ಕ ಮಾಡ್ಬೇಕಂತಂದರೆ ನಿಮ್ಮ ವಿಚಾರವನ್ನು ತಿಳ್ಕೊಬೇಕಾಯ್ತಂತ ಅನ್ನೋ ಅಂಥ ಜನ ಹಲವಾರು ಜನ ಇರ್ತಾರೆ, ಅವರಿಗೆ ನಿಮ್ಮ ಫೋನ್ ಸಂಖ್ಯೆನ ಹೇಳಿ. ಸರ್, 9 1 9 1 0 8 0 8 6 8 6 7 9 7 1 3 1 3. ಒಳ್ಳೆಯದು ದಿಲೀಪ್ ಕುಮಾರ್, ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ಇದುವರೆಗೆ ಆಲ್ಕೋಡು ಗ್ರಾಮದ ದಿಲೀಪ್ ಕುಮಾರ್ ಅವರ ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಅನುಭವ ಕೃಷಿ ಅನುಭವಗಳನ್ನ ಕೇಳಿದಿರಿ. ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.

ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗಸ್ಕೂರ್ ಅವರು ಕಳಿಸಿರ್ತಕ್ಕಂಥ ಪೇಟೆಧಾರಣೆಯನ್ನ. ಸಜ್ಜೆ 1700 2155, ಕಡಲೆಕಾಳು 4600 4810, ಭತ್ತ IR 64 1700 2250. ಸಿಂಧನೂರು ಮಾರುಕಟ್ಟೆ ಇವರು ಕಳಿಸತಕ್ಕಂಥ ಪೇಟೆ ಧಾರಣೆಯನ್ನು ಆಲಿಸೋಣ. ಭತ್ತ ಕಾವೇರಿ ಸೋನ ಸರಾಸರಿ 1560 1810, ಭತ್ತ RNR ಹೊಸದು 1850 1960, ಭತ್ತ RNR ಹಳೆಯದು 2200. ರೈತ ಬಾಂಧವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಲಿಂಗಸೂರು ಸಿಂಧನೂರು ಕಳಿಸತಕ್ಕಂಥ ಪೇಟೆ ಧಾರಣೆ ಕೇಳಿದ್ರಿ. ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಮಂಗಳವಾರ ದಿನಾಂಕ 10/5/2022 ಸಾಯಂಕಾಲ 6:51 7:34 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ಥಳೀಯ ಹವಾಮಾನ ಘಟಕದ ಕಾರ್ಯಚಟುವಟಿಕೆ ಹಾಗೂ ಮುಂಗಾರು ಮುನ್ಸೂಚನೆ ಮತ್ತು ಬೆಳೆಗಳ ಆಯ್ಕೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ಮುಖ್ಯ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾದ ಡಾಕ್ಟರ್ ಶಾಂತಪ್ಪ ದುತ್ತರ್ಗಾಮಿ ಅವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಬೆಳೆಸಬಹುದಾದ ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ 9449981732 ಅಥವಾ 0853222365 ಈ ಸಂಖ್ಯೆಗಳನ್ನು ಬಳಸಬಹುದು. ರೈತ ಬಾಂಧವರಿಗೆ ಕೇಳೋಣ. ಮಲಿಯಪ್ಪ ಹೊಸ್ಮನಿ ಹಾಗೂ ಸಂಗಡಿಗರಿಂದ ಕಣಿವಾದನ.